ಬೆಳ್ಳಿಯ ಬಸವ ಬಹಳ ದೊಡ್ಡವನಲ್ಲು ಬೆಳ್ಳಿಯ ಮಗಡ ಮಾಡಸೀನು ಹಾಗೆ ವಾಡಿಯ ಬಸವ ಬಹಳ ದೊಡ್ಡವನೆಂದು ಬೆಳ್ಳಿಯ ಮಗಡ ಮಾಡಸೀನು ಬೆಳ್ಳಿಯ ಮಗಡ ಮಾಡಸೀನು ಬಸವನ ಹೊನ್ನ ಸರಿ ಕಟ್ಟ ಬಿಗಸೀನು ಬೆಳ್ಳಿಯ ಮಗಡ ವನ್ನದನಿ ಕಟ್ಟ ಬಿಗಸೀನು ಆದೂರ ಭೂಮ್ಯಾಗ ಅಡ್ಡಾಡಿ ಮೈದಾನ ಅಗ್ರಾಣಿ ನೀರ ಕೊಡದಾನು ಆದೂರ ಭೂಮ್ಯಾಗ ಅಡ್ಡಾಡಿ ಮೈದಾನ ಅಗ್ರಾಣಿ ನೀರ ಕೊಡದಾನು ಅಗ್ರಾಣಿ ನೀರ ಕೊಡದನ ಕಿರಿಗೈ ಬಸವ ಆರಂಭ ನೋಡಿ ನೆನದ ಬಸವ ಆರಂಭ ನೋಡಿ ನೆನದಾಳು ಚಂದುಳ ಪಟ್ಟಣ ಕಲ್ಲ ಎಂಬುಳ ಗುಡಿಯಾಗ ಮಂದಾನು ಬಸವ ಮಲಿಗಾನು ಚಂದುಳ ಪಟ್ಟದ ಕಲ್ಲ ಎಂಬುಳ ಗುಡಿಯಾಗ ಮಂದಾನು ಬಸವ ಮಲಿಗಾನು ಮಂದಾನು ಬಸವ ಮಲಿಗಾನ ಗುಡಿ ಮುಂದ ಕಂದನ ಬೇಡವರು ಕರಿಮಿಲ್ಲೋ ಮಂದಾನು ಬಸವ ಮಲಿಗಾನು ಗುಡಿ ಮುಂದ ಕಂದನ ಬೇಡವರು ಕರಿಮಿಲ್ಲೋ ಬಸವನ ಬಾಲದ ಮ್ಯಾಲ ಹತ್ತು ಹನ್ನೆಡ ಲಿಂಗ ಮತ್ತೊಂದ ಲಿಂಗ ಇಣಿ ಮ್ಯಾಲೋ ಬಸವನ ಬಾಲದ ಮ್ಯಾಲ ಹತ್ತು ಹನ್ನೆಡ ಲಿಂಗ ಮತ್ತೊಂದ ಲಿಂಗ ಇಣಿ ಮ್ಯಾಲು ಮತ್ತೊಂದ ಲಿಂಗ ಇಣಿ ಮ್ಯಾಲ ಬಸವಣ್ಣನ ಬಾಸಿಂಗದ ಲಿಂಗ ಹಣಿ ಮ್ಯಾಲು ಮತ್ತೊಂದ ಲಿಂಗ ಇಣಿ ಮ್ಯಾಲು ಬಸವಣ್ಣ ಬಾಸಿಂಗದ ಲಿಂಗ ಹಣಿ ಮ್ಯಾಲು ಹಣಿವ ಹಳ್ಳದ ನೀರ ಪರಿಮಳ ಸೀಗಿಯ ಕಾಯಿ ಹರಜಾಗಿರ ಜಾನ ಜಲಕ ಅರಿಜಾಗಿರ ಜಾನ ಜಳಕ ಮಾಡಿದ ನೀರ ಧರ್ಮರ ಋಣಿ ಹರದಾವು ಅರಿಜಾಗಿರ ಜಾನ ಜಳಕ ಮಾಡಿದ ನೀರ ಧರ್ಮರ ಋಣಿ ಹರದಾವು ಬಸವಣ್ಣನ ಕೋಡಿಗೆ ಹಸನುಳ್ಳ ವಿಭೂತಿ ಹೊಸವನೆ ಅಗಾದ ಬರತಾನು ಬಸವಣ್ಣನ ಕೋಡಿಗೆ ಹಸನುಳ್ಳ ವಿಭೂತಿ ಬಸವನೆ ಅಗಾದ ಬರತಾನು ಬಸವನೆ ಅಗಾದ ಬರುವ ಬಸವನ ಕಂಡ ಹಸವ ನೀರಡಕ್ಕೆ ಹಾರ್ಯಾವು ಬಸವನೆ ಅಗಾದ ಬರುವ ಬಸವನ ಕಂಡ ಹಸವ ನೀರಡಕ್ಕೆ ಹಾರ್ಯಾವು ಕರ್ರನು ಎರಡೆತ್ತ ಕರಕಿಯ ಹೊರ ಮಾಡಿ ಕಾಡಿಗೆ ಗಣ್ಣಿನ ಸ್ವಸಿ ಬಂದು ಕರ್ರನು ಎರಡೆತ್ತ ಕರಕಿಯ ಹೊಲ ಮಾಡಿ ಕಾಡಿಗೆ ಗಣ್ಣಿನ ಸ್ವಸಿ ಬಂದು ಕಾಡಿಗೆ ಗಣ್ಣಿನ ಸ್ವಸಿ ಬಂದ ರಾಮನಿಗೆ ಕೇಳ ತಪ್ಪದು ಬಸವಯ್ಯೋ ಕಾಡಿಗೆ ಗಣ್ಣಿನ ಸ್ವಸಿ ಬಂದ ರಾಮನಿಗೆ ಕೇಳ ತಪ್ಪದು ಬಸವಯ್ಯೋ ಬೆಲ್ಲನು ಎರಡೆತ್ತ ಹಳ್ಳದ ಹೊಲ ಮಾಡಿ ಮೆಲ್ಲ ಗಣ್ಣಿನ ಸ್ವಸಿ ಬಂದು ಬೆಲ್ಲನು ಎರಡೆತ್ತ ಹಳ್ಳದ ಹೊಲ ಮಾಡಿ ಮೆಲ್ಲ ಗಣ್ಣಿನ ಸ್ವಸಿ ಬಂದು ಮೆಲ್ಲ ಗಣ್ಣಿನ ಸ್ವಸಿ ಬಂದ ರಾಮನಿಗೆ ಹೊನ್ನ ತಪ್ಪದು ಬಸವಯ್ಯೋ ಮೆಲ್ಲ ಗಣ್ಣಿನ ಸ್ವಸಿ ಬಂದ ರಾಮನಿಗೆ ವಣ್ಣ ತಪ್ಪದು ಬಸವಯ್ಯೋ ಬಸವಣ್ಣನ ದಯದಿಂದ ಬಸವಾಲ ಮಾಡಿನಿ ಅದಕ್ಕೇನ ಬೆತ್ತಿ ಬೆಳೆಯೋ ಬಸವಣ್ಣನ ದಯದಿಂದ ಬಸವಾಲ ಮಾಡಿನಿ ಅದಕ್ಕೇನ ಬಿತ್ತಿ ಬೆಳೆಯೋ ಅದಕ್ಕೇನಾಗೇತಿ ಬೆಳೆಯಲೆ ಓತ್ತೂರ ಶರಣರತ್ಯನು ಅಂತ ಸೊಲಗಾಯೋ ಅದಕ್ಕೇನ ಬಿತ್ತಿ ಬೆಳೆಯಲು ಓತ್ತೂರ ಶರಣರತ್ಯನು ಅಂತ ಸೊಲಗಾಯೋ ಬಸವಣ್ಣ ನೈತವರು ಭಕ್ತಿ ವಾನರ ಎಲ್ಲ ನೀಲಮ್ಮನ ಅಂತ ನಿಜವಿಲ್ಲೋ ಬಸವಣ್ಣನಂತವರು ಭಕ್ತಿ ವಾನರ ಎಲ್ಲ ನೀಲಮ್ಮನಂತ ನಿಜವಿಲ್ಲೋ ನೀಲಮ್ಮನಂತ ನಿಜವಿಲ್ಲ ಹೆಮರಡ್ಡಿ ಮಲ್ಲಮ್ಮನಂತ ಸ್ವಸಿಲ್ಲೋ ನೀಲಮ್ಮನಂತ ನಿಜವಿಲ್ಲೋ ಹೆಮರಡ್ಡಿ ಮಲ್ಲಮ್ಮನಂತ ಸ್ವಸಿಲ್ಲು ಬಸವಣ್ಣನೇನೋತಿ ಹೊಸಮಗಳ ನೀಲವ್ವ ಬಸರಾದ ಹ್ಯಾಂಗ ನಡೆದಾಳು ಬಸವಣ್ಣನೇನೋತಿ ಹೊಸಮಗಳ